ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮ್ಯಾಮ್ಕೋಸ್ನ ಉಪಾಧ್ಯಕ್ಷರಾದ ಮಹೇಶ್ ಹೆಚ್ಎಸ್ ಹೊಲ್ಕುಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಬರ್ವಿ. ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎಸ್ಆರ್ ಭಟ್. ನಿರ್ಮಾಣ ಮಹೇಶ್ ಹೆಚ್ಎಂ. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಕೃಷಿರಂಗ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಜಿಆರ್ಟಿ ಜುವೆಲ್ಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 300 ರೂಪಾಯಿ ಕಡಿಮೆ. ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ. ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಾಗೂ ಇನ್ನೂ ಅನೇಕ ಆಕರ್ಷಕ ಕೊಡುಗೆಗಳು. ಸೀಮಿತ ಅವಧಿ ಆಫರ್, ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ನಿನಗೆ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಬಂದಿದೆ, ಏನು ಪ್ಲಾನ್? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ಮೆಂಟ್. ನೀವು ಸರಿಯಾಗಿ ಯೋಚಿಸ್ತಿದ್ದೀರಿ. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಸುಲಭವಾಗಿದೆ. ಆದ್ರೆ ಹೇಗೆ? ಆರ್ಬಿಐ ರಿಟೇಲ್ ಡೈರೆಕ್ಟ್ ಸ್ಕೀಮ್ ನಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ನಿಮ್ಮ ಹೂಡಿಕೆ ಮೇಲೆ ಸಿಗುತ್ತೆ ರಿಟರ್ನ್ಸ್. ಆರ್ಬಿಐ ಪೋರ್ಟಲ್ ಗೆ ಹೋಗಿ ಉಚಿತವಾಗಿ ಅಕೌಂಟ್ ತೆರೆಯಿರಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ. ಸುರಕ್ಷಿತ, ಸುಲಭ. ರಿಟೈರ್ಮೆಂಟ್ ನಂತರ ಇಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ಸರಿಯಾಗಿ ಹೇಳ್ತಿದ್ದೀರಿ, ಆರ್ಬಿಐ ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡಿನ ದೊಡ್ಡಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳ್ತಾ ಇದ್ರಲ್ಲ. ಬನ್ನಿ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡಿನ ದೊಡ್ಡಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳೋಣ. ಮಾಗಿ ಉಳುಮೆಯ ಮಹತ್ವದ ಬಗ್ಗೆ ತಾವು ಹೇಳ್ತಾ ಇದ್ರಿ. ಮಾಗಿ ಉಳುಮೆ ಪ್ರತಿಯೊಬ್ಬರಿಗೂ ಕೂಡ ಬೇಕು ಅನ್ನುವಂಥದ್ದನ್ನ, ಮಠದಲ್ಲಿ ಏನು ಜಮೀನು ಇದೆಯೋ ಅದರ ಮಾಗಿ ಉಳುಮೆಯನ್ನ ಈಗಲೂ ಕೂಡ ತಾವು ಮಾಡಿಸ್ತೀರಿ. ಈ ಮಾಗಿ ಉಳುಮೆಯಿಂದ ಕೃಷಿಕರಿಗೆ ಸಾಮಾನ್ಯವಾಗಿ ಏನು ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ನೋಡಿ, ನಮ್ಮ ಭೂಮಿಯಲ್ಲಿ ನಾವು 9 ತಿಂಗಳು ನಾವು ಬೆಳೆಯನ್ನು ಬೆಳಿತೀವಿ. 2 ಬೆಳೆ ಬೆಳೆದ್ರೆ ಸಾಮಾನ್ಯವಾಗಿ 9 ತಿಂಗಳು ಬೆಳೆ ಬೆಳಿತೀವಿ. 3 ತಿಂಗಳು ಬಿಸಿಲು ಇರುತ್ತಲ್ಲ, ನಾವೇನ್ ಬೆಳೆ ಮಾಡಿದ್ರು ಬೆಳೆಯಕ್ ಆಗಲ್ಲ. ಆಗ ಏನ್ ಬೆಳೆಯಕ್ ಆಗಲ್ಲ, ಮುಂದಿನ ಬೆಳೆಗೆ ಬೇಕಾದಂತಹ ಫಲವತ್ತತೆಯನ್ನು ಮಾಡ್ಕೋಬಹುದಲ್ಲ. ಹಾಗಾಗಿ ನಾವು ಈ ಡಿಸೆಂಬರ್ ಜನವರಿಯಲ್ಲಿ ಈ ಮಾಗಿ ವ್ಯವಸಾಯವನ್ನು ಮಾಡಿದ್ರೆ, ಯಾಕೆ ಮಾಗಿ ಮಾಗಿ ಅಂತ ಹೇಳ್ತಾರೆ, ಮಾಘ ಮಾಸದಲ್ಲಿ ಉಳುವಂತಹ ಭೂಮಿ ಅಂತ ಅರ್ಥ. ಈ ಮಾಘ ಮಾಸದಲ್ಲಿ ಉಳುವಂತಹ ಭೂಮಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಉತ್ತಾಗ ಅಲ್ಲಿ ನಮ್ಮ ಬೆಳಗಿನ ಜಾವ ಇಬ್ಬನಿ ಬೀಳ್ತದೆ. ಮಂಜು ಅಂತೀರಿ ನೀವು, ಇಬ್ಬನಿ ಅಂತ ನಾವಂತೀವಿ. ಇಬ್ಬನಿ ಮಂಜು ಎರಡು ಹೇಳ್ತಾರೆ. ಆ ಇಬ್ಬನಿಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಆ ಒಂದು ನೀರಿನ ಅಂಶ ಅದು ಮಣ್ಣಿನೊಳಗೆ ಸೇರಿ ಆ ಮಣ್ಣನ್ನು ಮುಗ್ಗು ಮಾಡುತ್ತೆ. ಬಿಸಿಲು ಕಾಯ್ದಾಗ ಅದೇನಾಗ್ತಾ ಬರ್ತದೆ ಅಂದ್ರೆ, ಈ ಇಬ್ಬನಿ ಅಂಶ ಜೊತೆಗೆ ಬಿಸಿಲು ಇವೆರಡೂ ಸೇರ್ಕೊಂಡು ಏನಾಗ್ತಾ ಬರ್ತದೆ, ಅಲ್ಲಿ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಮುಖ್ಯವಾಗಿ ಹೆಚ್ಚು ಮಳೆ ಬಂತು ಅಂದ್ರೂ ಕೂಡ ಶೀತ ಆಗದಂಗೆ ನೋಡ್ಕೊಳ್ತೇವೆ, ಮಳೆ ಕಡಿಮೆ ಆದ್ರೂ ಕೂಡ ಅಂದ್ರೆ ನೀರು ಕೊರತೆ ಆಗದಂಗೆ ನೋಡ್ಕೊಂತೇವೆ. ಆ ಜೀವಕೋಶಗಳ ಶಕ್ತಿ ಹಂಗಿರುತ್ತೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಮಾಘಿ ಮಾಡಿದ್ರೆ ಅವನಿಗೆ ಏನು ಮನೆ ತುಂಬಾ ಕಾಳು ಅಂತ ಒಂದು ಗಾದೆ ಇದೆ. ಮಾಘಿ ಮಾಡಿದ ಹೊಲದಲ್ಲಿ ಮನೆ ತುಂಬಾ ಕಾಳು ಬರ್ತವೆ ಅಂತ ಹೇಳಿ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಾಘಿ ವ್ಯವಸಾಯವನ್ನು ಮಾಡುವಾಗ ಅದನ್ನ ಸರಿಯಾದ ಕ್ರಮದಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಸುಮಾರು ಹೆಚ್ಚು ಆಳನ್ನು ತೆಗೆದ ಅವಶ್ಯಕತೆ ಇಲ್ಲ. ಬರೀ ಕೇವಲ ಒಂದು 6-8 inch ಭೂಮಿಯನ್ನ ನಾವು ತಿರುಗಿ ಹಾಕಿದ್ರೆ ಸಾಕು, ಅವಾಗ ಅದು ಮಾಗಿ ಆಗುತ್ತೆ. ಅದು ನಮಗೆ ಮಳೆ ಬರೋವರೆಗೆ ಕೂಡ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಏನ್ ಬರುತ್ತಲ್ಲ, ಅಷ್ಟೊಳಗಿನ ಮಣ್ಣು ಕಾದ್ರೆ ಆ ಕಾದಿರ ಮಣ್ಣು ಎಷ್ಟು ಜೀವಕೋಶಗಳನ್ನ ಇಟ್ಕೊಂಡು ನಮ್ಮ ಗಿಡಗಳ ಬೇರುಗಳನ್ನ ಆಳವಾಗಿ ಕರ್ಕೊಂಡು ಹೋಗ್ತವೆ. ಆಮೇಲೆ ಆಳವಾಗಿ ಬೇರು ಹೋದ್ರೆ ಗಿಡಗಳೇನಾಗ್ತವೆ, ಸದೃಢವಾಗಿ ಇರ್ತವೆ. ಗಿಡಗಳು ಸದೃಢವಾಗಿದ್ರೆ ಕಾಳುಗಳು ಬಲಿಷ್ಠವಾಗಿರ್ತವೆ, ಆರೋಗ್ಯಪೂರ್ಣವಾದಂತಹ ಬೆಳೆ ನಮ್ದಾಗುತ್ತೆ. ಹಾಗಾಗಿ ಅಂತಹ ಬೆಳೆಯನ್ನು ಬೆಳೆಯಬೇಕಾಗಿದ್ದೇ ನಮ್ಮ ಮೂಲವಾದಂತಹ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಮಾಗಿ ಬೆಳೆ ಮಾಡಿದ್ರೆ ಅವನಿಗೆ ಮನೆ ತುಂಬ ದವಸ ಧಾನ್ಯಗಳು ಇರುತ್ತೆ ಎನ್ನುವಂತಹದ್ದು. ಪ್ರತಿಯೊಬ್ಬರು ಕೂಡ 9 ತಿಂಗಳು ನೀವು ಬೆಳೆ ಮಾಡಿದ ಮೇಲೆ ಇನ್ನು 3 ತಿಂಗಳು ಭೂಮಿಗೆ ವಿಶ್ರಾಂತಿಯನ್ನು ಕೊಡಿ. ಆ ವಿಶ್ರಾಂತಿ ಕೊಡೋದಂದ್ರೆ ಯಾವ ಮೂಲಕವಾಗಿ ಅದನ್ನ ಶಕ್ತಿಶಾಲಿಯನ್ನಾಗಿ ಮಾಡೋದಕ್ಕಾಗಿ. ಆಗ ಮಾತ್ರ ನೀವೇನಾಗುತ್ತೆ, ಈ ಮಾಗಿ ವ್ಯವಸಾಯವನ್ನು ಮಾಡಿದ್ರೆ ಅದು ಭೂಮಿ ಶಕ್ತಿಶಾಲಿ ಆಗುತ್ತೆ. ಆ ಕೆಲಸವನ್ನು ಪ್ರತಿಯೊಬ್ಬರು ಮಾಡೋದು ತುಂಬಾ ಒಳ್ಳೇದು ಎನ್ನುವಂತಹದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಗಣಿ ಮತ್ತೆ ಗಂಜಲ ಇದೆಯಲ್ಲ, ಇದರ ಮಹತ್ವವನ್ನ ಬಹಳ ಚೆನ್ನಾಗಿ ಬಲ್ಲವರು ನೀವು. ಈ ಸಗಣಿ ಮತ್ತೆ ಗಂಜಲದ ಮಹತ್ವ ಗೊತ್ತಿರುವ ಕಾರಣಕ್ಕಾಗಿ ಇವತ್ತು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನೀವು ಹಸುಗಳ ಸಾಕಾಣಿಕೆಯನ್ನ ಇವತ್ತು ಕೂಡ ಮಾಡ್ತಿದ್ದೀರಾ. ಯಾರಾದ್ರೂ ಸಾಕಕ್ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ಮಠದಲ್ಲಿ ತಂದು ಸಾಕ್ತಕ್ಕಂತ ಒಂದು ಕಾಯಕವನ್ನು ಕೂಡ ತಾವು ಮುಂದುವರಿಸಿದಿರಿ. ಈ ಸಗಣಿ ಮತ್ತೆ ಗಂಜಲದ ಮಹತ್ವದ ಬಗ್ಗೆ ಒಂದಷ್ಟು ನಮ್ಮ ಕೃಷಿಕರಿಗೆ ತಿಳಿಸ್ಕೊಡಿ. ಯಾಕೆ ಅಂತ ಅಂದ್ರೆ ಇವತ್ತು ಹಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಾಲು ಕೊಟ್ಟರೆ ಮಾತ್ರ ಅದನ್ನ ಇಟ್ಕೋಬೇಕು ಅನ್ನುವಂಥದ್ದು ಕೂಡ ಇದೆ, ಎತ್ತುಗಳ ಸಾಕಾಣಿಕೆ ಸಂಪೂರ್ಣವಾಗಿ ನಿಂತೋಗ ಅಂತ ಒಂದು ಸ್ಥಿತಿಯನ್ನ ತಲುಪಿದ್ದೇವೆ. ಇದೆಲ್ಲದರ ನಡುವೆ ನೀವು ಅವುಗಳ ಸಾಕಾಣಿಕೆಯನ್ನ ಮಾಡಿಕೊಂಡು ಅನುಕೂಲವನ್ನು ಕೂಡ ಮಾಡಿಕೊಳ್ತಾ ಇರತಕ್ಕಂಥವ್ರು, ಈ ನಿಟ್ಟಿನಲ್ಲಿ ಈ ಸಗಣಿ ಮತ್ತೆ ಗಂಜಲ ಮತ್ತೆ ಹಸುವಿನ ಒಂದು ಮಹತ್ವದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನನಗೆ ಈ ಸಗಣಿ ಮಹತ್ವ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ನಮ್ಮ ಚಿಕ್ಕಪ್ಪ ಒಬ್ಬರಿದ್ರು, ಅವರು ಸ್ಕೂಲ್ ಮೇಸ್ಟರ್, ಅವರು ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರು ಕರ್ಕೊಂಡು ಹೋಗುವಾಗ ಏನಾದ್ರು ಯಾವ್ದಾದ್ರು ಎಮ್ಮೆ ಸ್ಕೂಲ್ ಹೋಗುವಾಗಲೂ ಕೂಡ ಯಾವ್ದಾದ್ರು ಎಮ್ಮೆ ದಾರಿಯಲ್ಲಿ ಸಗಣಿ ಹಾಕಿದ್ ನೋಡಿಬಿಟ್ರೆ, ನೀನು ಅದನ್ನ ತಗೊಂಡು ಹೋಗಿ ತಿಪ್ಪೆಗೆ ಹಾಕಪ್ಪ, ನಿನಗೆ ಒಂದು ಚಾಕ್ಲೇಟ್ ಕೊಡಿಸ್ತೇನೆ ಅನ್ನೋದು. 2ನೇ ಕ್ಲಾಸಿಂದ ನಮಗೆ ಇದು ರೂಢಿಯಾಗಿದೆ. ಹಾಗಾಗಿ ಅದ್ರ ಮಹತ್ವ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಭೂಮಿಗೆ ಒಂದು ಹಸು ಹಾಕಿದ ಸಗಣಿ ಕಡಿಮೆ ಅಂದ್ರೂ ಕೂಡ ಸುಮಾರು 3 ಚದರ ಅಡಿ ಫಲವತ್ತತೆಯನ್ನ ಕಾಪಾಡುತ್ತೆ. ಒಂದು ಹಸುವಿನ ಸಗಣಿ 3 ಚದರ ಅಡಿ ಅಂದ್ರೆ ಒಂದು ಸಗಣಿ ಅದು 5 ಸಗಣಿಯನ್ನು ಹಾಕುತ್ತೆ, ಅದು 3 ಚದರ ಅಡಿಯನ್ನ ಫಲವತ್ತತೆಯನ್ನಾಗಿ ಮಾಡೋ ಶಕ್ತಿ ಅದಕ್ಕೆ ಇರುತ್ತೆ. ಹಾಗಾಗಿ ಈ ನಾವು ಹಸುಗಳು ಅವತ್ತು ಹಾಲು ಕೊಡಂಗಿಲ್ಲ ಅಂತ ಆಗ್ಲಿ, ಉಳುಮೆ ಬರಂಗಿಲ್ಲ ಅಂತ ಆಗ್ಲಿ, ನಾವು ಅದನ್ನು ಉಪೇಕ್ಷೆ ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ, ಅವು ಕೊಡೋ ಸಗಣಿ ಮತ್ತು ಗಂಜಲ ಇದೆಯಲ್ಲ, ಅದು ನಮ್ಮ ಭೂಮಿಯನ್ನ ಹೆಚ್ಚು ಹೆಚ್ಚು ಫಲವತ್ತನ್ನಾಗಿ ಮಾಡುತ್ತೆ. ಆಮೇಲೆ ಈ ಸ್ಪ್ರೇ ನಾವು ಕಳೆನಾಶಕ ಮಾಡ್ತೀವಿ ನೋಡಿ, ಕಳೆನಾಶಕದ ಬದಲಿ ಸ್ವಲ್ಪ ಉಪ್ಪು ಮತ್ತು ಈ ಗಂಜಲ ಇದನ್ನ ಮಿಶ್ರಣವನ್ನ ಮಾಡಿ ಸ್ಪ್ರೇ ಮಾಡಿದ್ರು ಕೂಡ ಎಂತಹ ಹುಲ್ಲಾದ್ರೂ ಕೂಡ ಏನಾಗ್ತದೆ, ಸತ್ತು ಹೋಗುತ್ತೆ ಎನ್ನುವಂತಹ ನಿಯಮ ಇದೆ. ಆದ್ರೆ ಎರೆಹುಳ ಸಾಯೋದಿಲ್ಲ, ಯಾಕೆಂದ್ರೆ ಎರೆಹುಳ ಅದನ್ನು ಒಗ್ಗುತ್ತೆ, ಭೂಮಿಯಿಂದ ಸ್ವಲ್ಪ ಕೆಳಗೆ ಹೋಗುತ್ತೆ, ಅದು ಅದರ ಖಾರವನ್ನ ತಡೆಯುತ್ತೆ. ಆದ್ರೆ ಕಳೆನಾಶಕ ಹಾಕಿದ್ರೆ ಅದು ತಡೆಯಕ್ ಆಗಲ್ಲ, ಅದಕ್ಕೆ ಅದು ವಿಷ ಅಲ್ಲ, ಅದು ಇದು ವಿಷ ಅಲ್ಲ, ಅದಕ್ಕೆ ಸ್ವಲ್ಪ ಉರಿ ಬರಬಹುದು ಅಷ್ಟೇ, ಅದು ಅದು ತನ್ನ ತಾನು ಸ್ವಲ್ಪ ಒಳಗೆ ಹೋಗಿ ರಕ್ಷಣೆ ಮಾಡ್ಕೊಂತಿದೆ. ಹಾಗಾಗಿ ನೀವು ಈ ಗಂಜಲವನ್ನ ಸ್ಪ್ರೇ ಮಾಡಿಕೊಂಡ್ರೆ, ಅದನ್ನ ಉಪ್ಪು ಸ್ವಲ್ಪ ಮಿಶ್ರಣ ಮಾಡಿ ಸ್ಪ್ರೇ ಮಾಡ್ಕೊಂಡ್ರೆ ಕಳೆನಾಶಕ ಎಲ್ಲ ನಾವು ಅದು ಕೆಲಸ ಮಾಡುತ್ತೆ. ಆ ರೀತಿಯಾಗಿ ಬಳಕೆ ಮಾಡೋದು ಒಳ್ಳೇದಲ್ವಾ? ನೀವು ಕಳೆನಾಶಕಕ್ಕೆ ಎಷ್ಟು ದುಡ್ಡು ಕೊಡ್ತೀರಿ, ಅದ್ರ ಬದಲು ನೀವು ಇದನ್ನ ಮಾಡಿ, ನಿಮ್ಮ ಹಸು ಎಷ್ಟು ಅಂದ್ರೆ 1 liter ಗಂಜಲ ಹೋಯ್ತು ಅಂತ ಹೇಳಿದ್ರೆ ಅದ್ರ ಮೌಲ್ಯ ಎಷ್ಟು, ಸ್ವಲ್ಪ ಯಾಕೆ ನಾವು ಯೋಚನೆ ಮಾಡಕ್ ಆಗ್ತಾ ಇಲ್ಲ ಅಲ್ವಾ? ಯೋಚನೆ ಮಾಡಿದ ಹಂಗಾರ ಅದ್ರ ಬೆಲೆ ಎಷ್ಟು? ನಾವೇನೋ 2,000, 3,000, 4,000 ಮುದಿ ಹಸುಗಳು ಮುದಿ ಎತ್ತುಗಳು ಅಂತ ಮಾರ್ತೀವಿ. ಆದ್ರೆ ಅದೇ ನಿಮಗೆ ಸಗಣೆ ಮತ್ತು ಗೊಬ್ಬರ ಹಾಕ್ತಾ ಇದ್ರೆ ನೀವು ಹಾಕೋ ಹುಲ್ಲು ಎಷ್ಟು? ಅದಕ್ಕೆ 3 ಮೇವು ಹಾಕ್ತೀವಿ, ಯಾವುದಕ್ಕೆ ವಯಸ್ಸಾಗಿದ್ದಕ್ಕೆ, ಚೆನ್ನಾಗಿ ದೃಢವಾಗಿರೋದಕ್ಕೆ, ಹಾಲು ಕೊಡೋದಕ್ಕೆ, ಮತ್ತೊಂದಕ್ಕೆ ನೀವು 4-5 ಮೇವು ಹಾಕಬಹುದು. ಆದ್ರೆ ಇದಕ್ಕೆ 3 ಮೇವು ಹಾಕಿದ್ರೆ ಸಾಕಲ್ಲ, ಹೆಂಗೋ ತನ್ನ ಜೀವ ಇಟ್ಕೊಂಡಿರ್ತದೆ. ಪಾಪ ಕೊನೆ ಕಾಲದಲ್ಲಿ ನಮ್ಮ ಮನೆಗೆ ತನ್ನ ಮಕ್ಕಳು ಕೊಟ್ಟಿರ್ತದೆ ಅಲ್ಲ, ಆಮೇಲೆ ವ್ಯವಸಾಯ ಮಾಡಿರ್ತದೆ, ನಮಗೆ ಭೂಮಿಯ ಫಲವತ್ತಾಗಿ ಇಟ್ಕೊಂಡಿರ್ತದೆ, ಆಮೇಲೆ ಎಲ್ಲಾ ರೀತಿಯಾದಂತಹ ಪೂಜ್ಯತೆಗೆ ಒಳಗಾಗಿರ್ತದೆ. ಇಂತಹ ಹಸುವನ್ನು ನಾವು ನಿಕೃಷ್ಟವಾಗಿ ಕಂಡ್ರೆ, ವಯಸ್ಸಾದ್ಮೇಲೆ ದನಕರಗಳನ್ನ ಸಾಕಕ್ಕೆ ಇಷ್ಟ ಇರೋದಿಲ್ವೋ, ತಂದೆ ತಾಯಿಗಳನ್ನ ಹೇಗೆ ಸಾಕ್ತಾರೆ ಅವರು? ಅದು ನಮ್ಮ ತಂದೆ ತಾಯಿ ಅಲ್ವಾ? ನಮ್ಮ ತಾಯಿಗೆ ನಮಗೆ 1-9 ತಿಂಗಳು ಹಾಲು ಕೊಡಿಸ್ಬೋದು ಅಥವಾ 1 ವರ್ಷ ಹಾಲು ಕೊಡಿಸಬಹುದು, ಆದ್ರೆ ಇದು ಸಾಯವರೆಗೂ ಹಾಲು ಕೊಡಿಸುತ್ತಲ್ಲ, ಯಾವುದು ಹಸು? ಅದು ನಾವು ಕೃತಜ್ಞರಾಗಿರ್ಬೇಕಲ್ವಾ? ಹಾಗಾಗಿ ಕೃತಜ್ಞತೆ ಇರಬೇಕಂದ್ರೆ ಅದರ ಗಂಜಲ ಮತ್ತು ಅದರ ಸಗಣಿಯನ್ನ ನಾವು ಕೃಷಿ ಬಳಕೆಗೆ ಬಳಕೆ ಮಾಡಿಕೊಂಡಿದ್ದೆ ಆ ಪಕ್ಷದಲ್ಲಿ ಅದು ನಮಗೆ ನಷ್ಟ ಅಲ್ಲ. ಹಾಗಾಗಿ ಅವನ್ನ ಪಾಲನೆ ಮಾಡಿ, ವೃದ್ಧಾಪ್ಯದಲ್ಲಿ ಅವನ್ನ ಕಡೆಗಣಿಸಬೇಡಿ. ಪಾಪ ಅವು ಭಾಳ ಅಂದ್ರೆ 2-3 ವರ್ಷ ಬದುಕಬಹುದು ವೃದ್ಧಾಪ್ಯದಲ್ಲಿ, ಅಲ್ಲಿವರೆಗೂ ನಿಮಗೆ ಹಸು ಅವು ಕರುಗಳನ್ನು ಕೊಡ್ತಾನೆ ಇರ್ತವೆ. ಯಾಕೆ 2 ವರ್ಷಕ್ಕೋಸ್ಕರವಾಗಿ ಅದನ್ನ ಹಾಳು ಮಾಡ್ತೀರಿ? ಹಾಗಾಗಿ ಅದನ್ನ ನೀವು ಸಾಕಿ ಅದರ ಸಗಣಿಯಿಂದ ಇವತ್ತು ವಿಭೂತಿ ಮಾಡ್ತಾರೆ. ಒಂದು ವಿಭೂತಿಗೆ, ಬರೀ ಒಂದು ಸಗಣಿಯಲ್ಲಿ ಆಗ್ತಕ್ಕಂಥ 2-3 ವಿಭೂತಿಗೆ 50 ರೂಪಾಯಿ ವರೆಗೆ ಬೆಲೆ ಇದೆ ಶುದ್ಧವಾದ ವಿಭೂತಿಗೆ. ಹಾ ನೋಡಿ, 60 ರೂಪಾಯಿ ಅಂತ ಸ್ವಾಮೀಜಿ ಗಮನ ಕೊಡ್ತಾ ಇದ್ದಾರೆ. 60 ರೂಪಾಯಿ ವರೆಗೆ ಬೆಲೆ ಇದೆ. ಅಂತಹ ವಿಭೂತಿಯನ್ನು ಮಾಡೋದಕ್ಕಾದ್ರೂ ಅವಕಾಶ ಆಗುತ್ತೆ. ಆಮೇಲೆ ಧೂಪದ ಗಟ್ಟಿಗಳನ್ನ ಮಾಡ್ಕೋಬಹುದು, ಅದರಲ್ಲಿ ಹಸುವಿನ ಸಗಣಿಯಲ್ಲಿ ಬೇರೆನೆ ಮಾಡಿ ಅದು ಧೂಪದ ಗಟ್ಟಿ ಮಾಡ್ಕೋಬಹುದು. ಏನೂ ಇಲ್ಲ, ಹಲ್ಲು ಪುಡಿ ಹಸುವಿನ ಬೆರಣೆಯ ಸುಟ್ಟು ಅದರ ಬರುವಂತಹ ಬೂದಿಯಿಂದ ಹಲ್ಲು ಪುಡಿಗಳನ್ನ ಮಾಡಿಕೊಂಡ್ರೆ ನಿಮ್ಮ ಹಲ್ಲು ಸದೃಢವಾಗಿರ್ತವೆ, ಹುಳುಕಾಗೋದಿಲ್ಲ, ಬಳಕೆ ಮಾಡ್ಕೋಬಹುದಲ್ವಾ? ಹಾಗಾಗಿ ಆ ದೃಷ್ಟಿಯಿಂದ ಹಸುಗಳು ಮತ್ತು ಗಂಜಲ ಮತ್ತು ಸಗಣಿಯನ್ನೇ ನಾವು ಸದ್ಬಳಕೆಯನ್ನು ಮಾಡಿಕೊಂಡು ಎಲ್ಲಾ ರೀತಿಯಾದಂತಹ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಈಗ ನಾವು ಕಡಿಮೆ ಹಸು ಇಟ್ಕೊಂಡ್ರೆ ಏನ್ ತೊಂದರೆ ಇಲ್ಲ. 1000 ಹಸು ಇದ್ದವರೇ ಮಾತ್ರ ಔಷಧೋಪಚಾರ ಮಾಡಬಹುದು ಅಂತ ಏನಲ್ಲ. ಕಡಿಮೆ ಹಸು ಇದ್ರೆ ನಾವು ಪರ್ಯಾಯವಾಗಿ ಬಳಕೆ ಮಾಡ್ಕೊಳ್ಳೋಣ, ಜೀವಾಮೃತ ಮಾಡ್ಕೋಬಹುದು. ಅದು ಸಗಣೆ ಮತ್ತು ಗಂಜಲ ಆಮೇಲೆ ಮಜ್ಜಿಗೆ ಇದು ಹಾಕಿದ್ರೆ ಜೀವಾಮೃತ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಗಿಡಕ್ಕೆ ಹಾಕಿದ್ರೆ ಸುತ್ತ ಮಣ್ಣು ಫಲವತ್ತತೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದರ ವಯಸ್ಸಾದಂತಹ ವೃದ್ಧಾಪ್ಯದ ಇರತಕ್ಕಂತಹ ಪ್ರಾಣಿಗಳನ್ನ ನಾವು ಬಳಕೆ ಮಾಡ್ಕೊಂಡು ಬಳಕೆ ಮಾಡ್ಬೋದಲ್ಲ. ಹಾಗಾಗಿ ನಾವು ಅವುಗಳ ಬಗ್ಗೆ ನಮಗೆ ಪ್ರೀತಿ ಇದೆ. ಯಾವುದೇ ಹಸುಗಳು ತೀರ್ಕೊಂಡ್ರು ಕೂಡ ನಮ್ಮ ಮಠದಲ್ಲಿ ನಾವು ಸಂಸ್ಕಾರವನ್ನು ಮಾಡಿ ಅದರ ಮೇಲೆ ಒಂದು ಗಿಡವನ್ನು ನೆಡ್ತೀವಿ, ಯಾಕಂದ್ರೆ ಅದು ಮುಂದೆ ಗಿಡವಾಗಿಯಾದ್ರೂ ಇರಲಿ ಅಂತ ಹೇಳಿ. ಹಾಗಾಗಿ ಭೂಮಿಯನ್ನು ಕೂಡ ಅನ್ನೋದು ಸತ್ವದ ಮೇಲೆ ಕೂಡ ಫಲವತ್ತತೆಯನ್ನು ಕಾಪಾಡುತ್ತೆ, ಇದ್ದಾಗ್ಲೂ ಕಾಪಾಡುತ್ತೆ. ಹಾಗಾಗಿ ಅದನ್ನ ಜಪನ ಮಾಡ್ರಿ ಅಂತ ಹೇಳೋದು ನಮ್ಮ ಕಳಕಳಿಯಾದ ಮನವಿಯಾಗಿರುತ್ತೆ. ಆಗ್ಲೇ ಮಾತಾಡ್ತಾ ಮತ್ತೊಂದು ಬಹಳ ಗಮನ ಸೆಳೆತಕ್ಕಂತ ಒಂದು ವಿಷಯವನ್ನ ತಾವು ಹೇಳಿದ್ರಿ. ಏನು ಅಂತ ಹೇಳಿದ್ರೆ, ಯಾವಾಗ ರೈತ ಅನ್ನುವಂಥವನು ಕಣ ಮಾಡೋದನ್ನ ಬಿಟ್ನ ನಮ್ಮ ಆಹಾರ ಗುಣಮಟ್ಟವನ್ನ ಕಳ್ಕಳ್ತು ಅಂತ ಹೇಳಿ, ಹಸು ಎತ್ತಿನಿಂದ ತುಣಿಸಿ ಕಣದಲ್ಲಿ ತುಣಿಸಿದ್ರೆ ಅದರ ಗುಣಮಟ್ಟ ಹೆಚ್ಚಾಗ್ತಾ ಇತ್ತು ಅಂತ ಹೇಳಿ ತಾವು ಹೇಳಿದ್ರಿ. ಅದ್ರ ಬಗ್ಗೆ ಇನ್ನೊಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಸ್ವಾಮೀಜಿ. ಇದನ್ನ ಹಿಂದೆ ನಾವೇನಂತ ಹೇಳ್ತೇವೆ ಅಂದ್ರೆ, ಕಣ ಮಾಡಿದಾಗ ಒಂದು ಮೇಟಿಯನ್ನ ನೆಟ್ಟು ಹಸುಗಳನ್ನ ಸುತ್ತರಿಸ್ತಾ ಇದ್ವಿ ನಾವು. ಒಂದು 8-10 ಹಸುಗಳನ್ನ ಇಟ್ಕೊಂಡು ಒಬ್ಬ ಅದನ್ನ ಸುತ್ತರಿಸ್ತಾ ಇರ್ತಿದ್ದ. ಆ ಸಂದರ್ಭದಲ್ಲಿ ಸಗಣೆ ಮಾತ್ರ ತೆಗಿತಿದ್ವಿ ನಾವು, ಗಂಜಲ ತೆಗಿಯಕ್ ಅವಕಾಶ ಇಲ್ಲ, ಒಪ್ಕೊಳ್ತಿರಲ್ವಾ? ನಾವು ಕಡಲೆಕಾಳನ್ನ ಹಸನು ಮಾಡೋದಾಗ್ಲಿ, ಹೆಸರುಕಾಳನ್ನ ಹಸನು ಮಾಡೋದಾಗ್ಲಿ, ಅಲಸಂದಿ ಕಾಳುಗಳನ್ನ ಹಸನು ಮಾಡೋದಾಗ್ಲಿ, ಭತ್ತ ರಾಗಿ ಹುಲ್ಲನ್ನು ತುಳಿಸೋದಾಗ್ಲಿ, ಎಲ್ಲ ಕೆಲಸ ಮಾಡುವಾಗ ನಾವು ಹಸುಗಳನ್ನ ಅಥವಾ ಎತ್ತುಗಳನ್ನ ಕಟ್ಟಿ ನಾವೇನ್ ಮಾಡ್ತಾ ಇದ್ವಿ, ಸುತ್ತ ಅದನ್ನ ತಿರುಗಿಸ್ತಾ ಇದ್ವಿ. ಅದಕ್ಕೆ ಮೇಟಿ ಇಂಬ್ರಾಟಿ ನಡೆದುದಲ್ಲದೆ ಅಂತ ಮೇಟಿ ಅಂತ ಪದವನ್ನ ಬಳಕೆ ಮಾಡ್ತಾರೆ ಅದಕ್ಕೆ. ಹಾಗಾಗಿ ಆ ಮೇಟಿಗೆ ಕಟ್ಟಿ ತಿರುಸುವಂತಹ ಸಂದರ್ಭದಲ್ಲಿ ಏನು ಹಸುಗಳು ಅವು ಗಂಜಲವನ್ನು ಹಾಕ್ತಿದ್ವಲ್ಲ, ಆ ಗಂಜಲಗಳು ಏನಾಗ್ತಿತ್ತು ಅಂದ್ರೆ ನಮ್ಮ ಕಾಳುಗಳೊಂದಿಗೆ ಮಿಶ್ರಣವಾಗ್ತಾ ಇತ್ತು. ಯಾವಾಗ ಗೋವಿನ ಮೂತ್ರಗಳು ಮಿಶ್ರಣವಾಗ್ತಾ ಇತ್ತೋ ಅವಾಗ ಕ್ರಿಮಿ ಕೀಟಗಳಿಂದ ನಮಗೆ ಬಾಧೆ ಆಗ್ತಿರ್ಲಿಲ್ಲ. ಅದೇನಾಗ್ತಿತ್ತು ಅಂತ ಹೇಳಿದ್ರೆ ಅದರ ಉಪ್ಪಿನಂಶ ಇದೆಯಲ್ಲ, ಅದನ್ನ ಟಚ್ ಮಾಡಕ್ಕೆ ಬರ್ತಿರ್ಲಿಲ್ಲ ಅವು ಯಾವ್ದನ್ನ ಕಾಳುಗಳನ್ನ. ಹಾಗಾಗಿ ವರ್ಷದವರೆಗೆ ಆ ಕಾಳುಗಳು ಕೆಡದೇನೆ ಒಂದು ಹುಳ ಮುಟ್ಟದಂಗೆ ಶಾಶ್ವತವಾಗಿ ಇರವು. ಆಮೇಲೆ ಸಾಧ್ವಾರ ಕೆಲವರ ನಂಬಿಕೆಯಿಂದ ಸ್ವಲ್ಪ ಬೇವಿನ ಸೊಪ್ಪನ್ನ ಮಿಶ್ರಣ ಮಾಡ್ತಿದ್ರು. ಆಮೇಲೆ ತಿರುಗಿಸಿದಂತಹ ಕಾಳುಗಳನ್ನ ಇಟ್ಕೊಳ್ತಕ್ಕಂಥ ಪದ್ಧತಿ ಇತ್ತು. ಹಾಗಾಗಿ ರೈತರಿಗೆ ಸಣ್ಣ ಒಂದು ಸಲಹೆ ಕೊಡ್ತೀನಿ, ಯಾವ ಕಾರಣಕ್ಕೂ ಕೂಡ ರಸ್ತೆ ಒಳಗಡೆ ನೀವು ಒಕ್ಕಲು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಟೈರು ಎಲ್ಲೆಲ್ಲಿ ತಿರುಗಿ ಬಂದಿರ್ತಾವೋ, ಯಾವ ಪ್ರಾಣಿ ಮೇಲೆ ಹತ್ಕೊಂಡು ಬಂದಿರ್ತಾವೋ, ಯಾವ ಕಲ್ಮಶ ಅದಕ್ಕೆ ಅಂಟಿರ್ತದೋ, ಎಷ್ಟೋ ಸರಿ ರಸ್ತೆಗಳಲ್ಲಿ ಪ್ರಾಣಿಗಳು ಸತ್ತಂತಹ ಆ ಕೊಳುಕಿನಲ್ಲಿಯೇ ವೀಲ್ಗಳು ಬಂದಿರ್ತವೆ. ಆ ಸಂದರ್ಭದಲ್ಲಿ ನಿಮ್ಮ ಕಾಳುಗಳ ಮೇಲೆ ಅದು ತಿರುಗಿದ್ರೆ ಏನಾಯ್ತು? ಆ ಕಾಳುಗಳೆಲ್ಲ ಅದರಿಂದ ಸಮ್ಮಿಲನ ಆಯಿತು. ನಾವು ತಿಂದ್ರೆ ಆ ರೋಗ ನಮಗೆ ಬರುತ್ತೆ ಅಲ್ವಾ? ಇದು ಒಂದೇದಾದ್ರೆ ಎರಡನೇದೇನಪ್ಪ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ನೀವು ಕಾಳುಗಳನ್ನ ಒಣ ಹಾಕಿರ್ತೀರಿ, ಹುಲ್ಲನ್ನ ಹಾಕಿರ್ತೀರಿ ಒಕ್ಕಲು ಮಾಡೋದಕ್ಕೆ ಅಂತ, ಏನಾದ್ರೂ ಸಣ್ಣ ಸಣ್ಣ ವೆಹಿಕಲ್ಗಳು ಹೋಗುವಾಗ ಅದೇನಾದ್ರೂ ಅದಕ್ಕೆ ಸುತ್ತಕೊಂಡ್ರೆ ಬೆಂಕಿ ಹತ್ತುವಂತಹ ಅವಕಾಶ ಇದೆ. ಎಷ್ಟೋ ವಾಹನಗಳು ಬೆಂಕಿ ಆಗಿದ್ದಾವೆ, ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಂತಹ ಅವಕಾಶಗಳಿದೆ. ಯಾಕೆ ಎಲ್ಲಾ ಅನಾಹುತಿಗಳಿಗೆ ಅವಕಾಶ ನಾವು ಮಾಡ್ಬೇಕು? ಸರ್ಕಾರ ಇವತ್ತು ಕಣ ಮಾಡೋದಕ್ಕೂ ಸಹಾಯ ಮಾಡ್ತಾ ಇದೆ ರೈತರಿಗೆ. ಹಾಗಾಗಿ ಕಣಗಳನ್ನ ಮಾಡಿಕೊಂಡು, ಕಣಗಳಲ್ಲಿ ನೀವು ವ್ಯವಸಾಯವನ್ನ ಮಾಡಿಕೊಂಡು, ಆ ಕಣಗಳ ಮೂಲಕವಾಗಿ ರಾಶಿಯನ್ನ ಮಾಡಿಕೊಂಡು, ಅಲ್ಲಿ ನೀವು ಏನು ರಾಶಿ ಪೂಜೆಯನ್ನ ಮಾಡಿ ಬಡ ಬಗ್ಗರಿಗೆ ಎಲ್ಲರಿಗೂ ಅಲ್ಪ ಸ್ವಲ್ಪ ಕೊಟ್ಟು ಹಂಚಿ ತಿನ್ನೋದು. ಹಾಗಾಗಿ ಹಂಚಿ ತಿನ್ನುವಂತಹ ಒಂದು ಪದ್ಧತಿ ಕಾಲ ಇತ್ತು. ನೀವತ್ತೆಲ್ಲ ರಸ್ತೆಗೆ ತಂದು ಹಾಕೊಂಡಿದ್ದೀರಿ, ನಿಮ್ಮ ಜೀವನವೂ ಕೂಡ ಏನಾಗಿದ್ರೆ ಬೀದಿ ಪಾಲಾಗ್ತಾ ಇದೆ. ಹಾಗಾಗಿ ನೀವು ಕಾಳು ತಿನ್ನೋದು ಎಲ್ಲಿದಾಗಬೇಕು ಅಂದ್ರೆ ಕಣದ್ದೇ ಕಾಳು ತಿನ್ನೋ ಅಂತ ಅವಕಾಶ ಇರಲಿ. ಪ್ರತಿಯೊಬ್ಬ ರೈತರು ಕೂಡ ಯಾವುದೇ ಕಾರಣಕ್ಕೂ ಕೂಡ ರಸ್ತೆಯಲ್ಲಿ ಕಾಳು ಕಡ್ಡಿಯನ್ನು ಹಾಕಿ ಒಕ್ಕಲ್ ಮಾಡ್ತಾ ಇದ್ರೆ ಆ ಊರಿನವರಾಗ್ಲಿ ಅಥವಾ ಅಲ್ಲಿ ತಿರುಗಾಡ್ತಕ್ಕಂಥವರಾಗ್ಲಿ ಅಲ್ಲಿರ್ತಕ್ಕಂಥ PWD ಇಲಾಖೆಯವರೇ ಆಗ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಅದನ್ನು ಅದರಿಂದ ತೆಗೆಸುವಂಥ ಕೆಲಸವನ್ನು ಇದನ್ನು ಸರ್ಕಾರ ಒಂದು ಜವಾಬ್ದಾರಿ ಅಂತ ಮಾಡಿದರೆ ಮಾತ್ರ ನಾವು ಆರೋಗ್ಯಪೂರ್ಣವಾದಂತಹ ಕಾಳು ತಿನ್ನಕ್ಕಾಗುತ್ತೆ. ಎಲ್ಲರೂ ಕೂಡ ಎಲ್ಲಿರಬೇಕು, ಕಣದಲ್ಲೇ ವ್ಯವಸಾಯ ಮಾಡೋ ಹಾಗಾಗಬೇಕು. ಆ ವ್ಯವಸಾಯವನ್ನು ಪ್ರತಿಯೊಬ್ಬ ರೈತರು ಕೂಡ ಒಂದು ಕಳಕಳಿಯ ಮನವಿ ನಾನು ಮಾಡ್ತಾ ಇರೋದು. ಯಾವ ಕಾರಣಕ್ಕೂ ಕೂಡ ರಸ್ತೆಯಲ್ಲಿ ನೀವು ಒಕ್ಕಲು ಮಾಡುವಂತಹದ್ದನ್ನು ಮಾಡಬೇಡಿ, ಕಣಗಳಲ್ಲೇ ಮಾಡಿ. ನಿಮ್ಮ ತೌಡು ಆಮೇಲೆ ಅದಿರ್ತಕ್ಕಂಥ ಸಿಪ್ಪೆ ನಿಮ್ಮ ಜಮೀನಿಗೆ ಹೋಗಿ ಅದು ಅಲ್ಲಿ ಗೊಬ್ಬರವಾಗುವಂತಹ ಅವಕಾಶ ಇರುತ್ತೆ. ಅದೃಷ್ಟದಿಂದ ಅದೆಲ್ಲವನ್ನು ಕಳ್ಕೊಳ್ಳೋಂಥ ಕೆಲಸ ಮಾಡೋಕೆ ಹೋಗಬೇಡಿ. ಕಾಳುಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳಿ, ಆಮೇಲೆ ಜನರನ್ನು ಸಂರಕ್ಷಣೆ ಮಾಡಿ, ವಾಹನಗಳನ್ನು ಸಂರಕ್ಷಣೆಯನ್ನು ಮಾಡಿ. ಅದೃಷ್ಟದಿಂದ ನೀವು ಕಣಗಳಲ್ಲೇ ಒಕ್ಕಲುತನವನ್ನು ಮಾಡಿ ಎನ್ನುವಂತಹದ್ದು ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಈ ಕಡಿಮೆ ಬಿತ್ತನೆಯನ್ನ ಮಾಡಿ ಹೆಚ್ಚು ಬೆಳೆಯನ್ನ ಪಡೀರಿ ಎನ್ನುವಂಥದ್ದನ್ನು ಕೂಡ ತಾವು ಆಗಾಗ ಹೇಳ್ತಾ ಇರ್ತೀರಿ. ಅದಕ್ಕೆ ಉದಾಹರಣೆಯಾಗಿ ರಾಗಿ ಸಸಿಯನ್ನ ಒಂದೊಂದನ್ನೇ ನಾಟಿ ಮಾಡಿ ಹೆಚ್ಚು ತಂಡೆ ಒಡೆಯೋ ಹಾಗೆ ಮಾಡಿದಂತಹದ್ದು ಕೂಡ ಒಂದು ಉದಾಹರಣೆ ಅಂತ ಹೇಳಿ ತಾವು ಹೇಳಿದ್ರಿ. ಅದು ಹೇಗೆ ನಮಗೆ ಲಾಭದಾಯಕ ಆಗುತ್ತೆ? ಸರಿ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಕವಲ ಧಾನ್ಯಗಳು ಅಂತ ಕರಿತೀವಿ. ಯಾವುದು, ಈ ರಾಗಿ, ಭತ್ತ, ಇಂಥವೆಲ್ಲವೂ ಕೂಡ ಕವಲ ಧಾನ್ಯಗಳು. ಕವಲು ಒಡೆಯುತ್ತೆ, ಅದು ಒಂದೇ ಹಾಕಿದ್ ಒಂದೇ ನಡೆಯಂಗಿಲ್ಲ. ಹಾಗಾಗಿ ಕವಲನ್ನ ಒಡೆಯೋಕೆ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಏನ್ ಮಾಡ್ತೇವೆ, ಒಂದು ಹಿಡಿ ಸಸಿ ನೆಡ್ತೀವಿ, ಅದು ಒಂದಕ್ಕೆ ಎಲ್ಲ ಸುತ್ತ ಹೊರ್ಕೊಂಡು ಅದು ಏನಾಗೋದಲ್ಲ, ಒಡೆಯೋಕೆ ಅವಕಾಶ ಆಗೋದಿಲ್ಲ. ಒಂದು ಅಥವಾ ಎರಡು, ಬಹಳ ಅಂದ್ರೆ ಮೂರು ಸಸಿಗಳನ್ನ ನೆಟ್ಟರೆ ಅದು ನಾವು ವ್ಯವಸಾಯವನ್ನು ಮಾಡಲೇಬೇಕು. ಏನೋ ಕುಂಟಿ ಹೊಡೆಯೋದು ಅಂತ ಹೇಳ್ತೀವಿ, ಕುಂಟಿ ಹೊಡೆಯೋದು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಕೊರಡು ಹೊಡೆಯೋದು ಅಂತ ಹೇಳ್ತಾರೆ, ಮರ ಅಂತ ಹೇಳ್ತಾರೆ. ಆ ಮರವನ್ನ ತೀಡಿದ್ರೆ ಉಲ್ಟಾ ಪಲ್ಟಾ, ಅಂದ್ರೆ ಒಂಥರ ಹಿಂಗೆ ಒಂಥರ ಹಿಂಗೆ, ಒಂಥರ ಪೂರ್ವ ಒಂಥರ ಪಶ್ಚಿಮ ಉತ್ತರ ದಕ್ಷಿಣ, ಈ ರೀತಿಯಾಗಿ ನಾವು ಅದರ ಮೇಲೆ ಮರವನ್ನ ತೀಡಿದ್ರೆ ಅದು ಕೌಟ್ಲು ಹೊಡೆಯೋದಕ್ಕೆ ಜಾಸ್ತಿ ಅವಕಾಶ ಆಗುತ್ತೆ. ನಾಟಿ ಮಾಡಿದ ತಕ್ಷಣ ಅಲ್ಲ, ಅದು ಒಂದು ತಿಂಗಳು ಬೆಳೆ ಆದ್ಮೇಲೆ, ಅದು ಚೆನ್ನಾಗಿ ಬೇರು ಚೆನ್ನಾಗಿ ಊರಿದ ಮೇಲೆ. ಇನ್ನು ಕೆಲವು ಕಡೆಗೆ ಈ ಪರಿಗಿ ಮುಳ್ಳು ಅಂತ ಬರ್ತದೆ, ನಾವು ಇನ್ನೊಂದು ಅದು ಯಾವ್ದು ಮುಳ್ಳು ಅಂತ ಹೇಳ್ತಾರೆ ಅಂದ್ರೆ ಹಿಪ್ಪೆ ಮುಳ್ಳು ಅಂತ ಕರೀತಾರೆ, ಹಿಪ್ಪೆ ಮುಳ್ಳು. ಅವನ್ನ ತಗೊಂಡು ಅದನ್ನ ಹೊಲದಲ್ಲಿ ಎಳೆಸುವಂತಹ ಒಂದು ಪದ್ಧತಿ ಇತ್ತು, ಅಂದ್ರೆ ಅದು ಗೀರು ಹೊಡೆದ್ರೆ ಮತ್ತೆ ಒಡೆಯುತ್ತೆ ಅಂತ. ಹಾಗಾಗಿ ಇಂತಹ ಪದ್ಧತಿಯನ್ನು ಮಾಡಿದಾಗ ಎರಡೇ ಎರಡು ಕಡ್ಡಿ ಇದ್ರು ಕೂಡ ಅದು ನಾನು ನೋಡಿದಂತಹ ಒಂದು ಭೂಮಿಯಲ್ಲಿ 165 ಕೌಟಲ್ನ ಹೊಡೆದದ್ದನ್ನು ನಾವು ನೋಡಿದೀವಿ, ಕೌಲುಗಳನ್ನ ಹೊಡೆದು. ಅದು ಕುಯ್ಲಿಕ್ಕೆನೆ ಎಂತಹ ದೊಡ್ಡ ಕುಡ್ಲಲ್ಲಾದ್ರೂ ಕೂಡ 4-5 ಸರಿ ಆ ಒಂದು ಕಂಟಿಯನ್ನ ಕುಯ್ಯುವಂತಹದ್ದನ್ನ ನೋಡಿದ್ದೀನಿ ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ಇದು ಕವಲು ಒಡೆಯುವ ಧಾನ್ಯಗಳನ್ನ ವ್ಯವಸಾಯವನ್ನ ಚೆನ್ನಾಗಿ ಮಾಡಿ ಹರತೆ ಹೊಡೆಯೋದನ್ನ ಮತ್ತೆ ಅದಕ್ಕೆ ಎರಡೂ ಬದಿಯಿಂದ ಹರಗ್ತಕ್ಕಂಥದನ್ನ 4 ಬದಿಯಿಂದ ಮರ ಹೊಡೆಯೋದನ್ನ ಅದನ್ನ ಮಾಡಿದ್ರೆ ಅವು ಹೇರಳವಾಗಿ ಏನು ತೆನೆಗಳು ಬರ್ತವೆ. ಅದಕ್ಕೆ ತಕ್ಕ ಪೌಷ್ಟಿಕಾಂಶಗಳನ್ನ ನೀವು ಕೊಟ್ಟು ಅದನ್ನ ನೀವು ಬೆಳೆದ್ರೆ ನಿಜವಾಗ್ಲೂ ಕೂಡ ರಾಗಿ ಇವತ್ತು 4,000 ಮೇಲೆ ಇದೆ. ಇವತ್ತಿನ ದಿವಸ ನಿಮಗೊಂದು 15-20 ಚೀಲ ಆದ್ರೂ ಕೂಡ ಎಷ್ಟಾಯ್ತು, 79,000 ಆಯ್ತಲ್ಲ. ಇದಕ್ಕೇನ್ ನಿಮ್ಗೆ ಯಾವ ಸ್ಪ್ರೇನು ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ. ಇವತ್ತು ಮುಸ್ಕಿನ ಜೋಳಕ್ಕೆ ಸ್ಪ್ರೇ ಮಾಡ್ಬೇಕಾಗಿದೆ. ಈ ರಾಗಿ ದನಿಗೆ ಹುಲ್ಲಾಗುತ್ತೆ, ಆಮೇಲೆ ಇದು ಕಾಳಾಗುತ್ತೆ, ಆಮೇಲೆ ಅದ್ರದ್ದು ಕಂಕಿ ಇರ್ತಲ್ಲ ಅದು ಸಣ್ಣ ಪೌಡ್ರು ಉಯ್ಯಿ ಅಂತೇನೆ ಅಂತಾರದು ರಾಗಿ ಹೊಟ್ಟು. ನಿಮಗೆ ತಲೆದುಂಬಾಗತ್ತಲ್ರಿ ತಲೆಗೆ, ತಲೆಗೆ ಎಷ್ಟು ತಂಪು ಕೊಡುತ್ತೆ, ಅದು ಹಿತ ಆಗುತ್ತೆ. ಮತ್ತೆ ಇಂಥವೆಲ್ಲವೂ ಕೂಡ ರಾಗಿಯಲ್ಲಿ ಇದೆ. ಇರೋದ್ರಿಂದ ರಾಗಿ ಊಟಕ್ಕೂ ಒಳ್ಳೇದು, ದನಗಳಿಗೆ ಮೇವು ಒಳ್ಳೇದು, ಆಮೇಲೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಹಾಗಾಗಿ ರಾಗಿಯನ್ನು ವಿಶೇಷವಾಗಿ ಬೆಳೆದು ಅದನ್ನು ಇಡೀ ದೇಶಕ್ಕಿಂತ ಪ್ರಚಾರ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮೂಲ ಬೆಳೆಯನ್ನಾಗಿ ರಾಗಿಯನ್ನಾಗಿ ಯಾಕೆ ಮಾಡಬಾರದು ಅಂತ, ಯಾಕಂದ್ರೆ ಎಲ್ಲಾ ರೀತಿಯಿಂದ ನೋಡಿ ಕೀಲ್ಸಗಳನ್ನ ಮಾಡ್ತಾರೆ, ನೋಡಿರ್ಬೋದಲ್ಲ, ಅದನ್ನ ತಿರುವಿ ಹಾಲು ಮಾಡಿ ಬೆಲ್ಲ ಹಾಕಿ ಶುಂಠಿ ಎಲಕ್ಕಿ ಹಾಕಿದ್ರೆ ಕೀಲ್ಸ ಮಾಡ್ತಾರೆ. ಆಮೇಲೆ ತೊಳೆದು ರಾಗಿ ತೊಳೆದು ಒಡೆದ್ ಬಿಟ್ಟು ಬಟ್ಟೆ ಸೋಸಿ, ಹಾ ಬಟ್ಟೆ ಸೋಸಿ ಅದನ್ನ ನಾವೇನಂತೀವಿ ಅಂದ್ರೆ ಒಡರಾಗಿ ಹಿಟ್ಟು ಅಂತ ಕರೀತಾರೆ ನಮ್ಮಲ್ಲಿ. ಆ ಹಿಟ್ಟಲ್ಲಿ ಏನ್ ಎಂತಹ ಒಳ್ಳೆ ಮಾಲ್ಟನ್ ಮಾಡಬಹುದು, ಎಂತಹ ರೋಗಿನೂ ಕೂಡ ಅದನ್ನ ಊಟ ಮಾಡಿ ಆರೋಗ್ಯ ಪಡ್ಕೋಬಹುದು. ಔಷಧಿಗಳಿಂದ ಉಂಟಾಗದಂತಹ ದೇಹದ ಮೇಲೆ ಪರಿಣಾಮ ಉಂಟಾಗಂತಹ ಎಲ್ಲಾ ದೋಷಗಳನ್ನು ಈ ರಾಗಿಯ ಮಾಲ್ಟ್ ಅದು ಕಳೆಯೋ ಶಕ್ತಿ ಇದೆ. ಹಾಗಾಗಿ ನಾವು ಈ ರಾಗಿಯನ್ನು ಹೆಚ್ಚು ವಿಶೇಷವಾಗಿ ಮೊಳಕೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ನೋದು ಅಭಿಪ್ರಾಯದಲ್ಲಿ ನಾನು ಒಂದ್ ಕಡೆ ಹೇಳೋದಾದ್ರೆ, ರಾಗಿಯನ್ನು ವಿಶೇಷವಾಗಿ ಉತ್ಕೊಟ್ಟು ಬೆಳೀರಿ, ಅದರ ಅದರ ಕವಲುಧಾರಿಗಳನ್ನು ಒಡಿಸಿ ಬೆಳೆಯನ್ನು ತೆಗೆದುಕೊಳ್ಳುವಂತ ಕೆಲಸ ಮಾಡ್ರಿ, ನಿಮ್ಗೆ ಯಾವತ್ತೂ ನಷ್ಟ ಆಗೋದಿಲ್ಲ. ಸಾಮಾನ್ಯವಾಗಿ ಈ ಬೇಸಿಗೆಯಲ್ಲಿ ನೀವು ರಾಗಿ ನೋಡ್ಬೋದು, ಅದು ಹರ್ತಗಿರ್ತೆ ಎಲ್ಲ ಚೆನ್ನಾಗಿ ಅದಕ್ಕೆ ನಾವು ಮಾಡಕ್ ಅವಕಾಶ ಆಗಿರುತ್ತೆ, ಚೆನ್ನಾಗಿ ಒಡೆದಿದ್ದು ಒಡೆದು ನೀವು ಬೇಕಾದ್ರೆ ನೋಡಿ ಒಂದೊಂದು ಗಿಡದಲ್ಲಿ 100+ ತೆನೆಗಳನ್ನ ಬರುವಂತಹದ್ದನ್ನ ನಾವು ಇತ್ತೀಚಿನ ದಿನ ಕೂಡ ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ರಾಗಿಯನ್ನ ಕವಲು ಒಡಿಲಿಕ್ಕೆ ಬೇಕಾದಂತಹ ಪದ್ಧತಿಯಲ್ಲಿ ವ್ಯವಸಾಯವನ್ನು ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ಉತ್ತಮವಾದ ನಿಮಗೆ ಬೆಳೆ ಆಗುತ್ತೆ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೊಡ್ಡ ಮಟ್ಟದ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಅರಣ್ಯ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥದ್ದು. ಆಗ್ಲೇ ತಾವು ಹೇಳಿದ್ರಿ, ಸುಮಾರು 4,000ಕ್ಕೂ ಅಧಿಕ ಮರದ ಗಿಡಗಳನ್ನು ನಾನು ಬೆಳೆಸಿದ್ದೇನೆ ಅಂತ ಹೇಳಿ, ಇದರಿಂದ ಏನ್ ಅನುಕೂಲಗಳನ್ನ ಮಾಡ್ಕೊಳ್ತಾ ಇದ್ರಿ ಸರ್? ಏನಾಗ್ತದೆ ಅಂದ್ರೆ ನಮಗೆ ಆದಾಯ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಆದಾಯ ಅಂದ್ರೆ ಬರೀ ಭೂಮಿಯಿಂದ ಬೆಳೆದೇ ನಮಗೆ ಆದಾಯ ಆಗ್ಬೇಕಾದ್ರೆ ನಾವು ವರ್ಷದೊಮ್ಮೆ ಏನು ಬೆಳೆ ತೆಗಿತೇವಲ್ಲ, ಅದೇ ಮುಖ್ಯ ಅಲ್ಲ. ನಿರಂತರವಾಗಿ ಬೆಳೆ ಕೊಡುವಂತಹದ್ದು ಇದಾದ್ರೆ ಯಾವತ್ತಾರು ಒಮ್ಮೆ ನಮಗೆ ವಿಶೇಷವಾದಂತಹ ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಮಾಡಬೇಕಾದ್ರೆ ವೃಕ್ಷಗಳೇ ನಮಗೆ ಆಧಾರ. ಇವತ್ತು ಸಾಮಾನ್ಯವಾಗಿ ಸಿಲ್ವರ್ ಮರ ನಾವು ಹಾಕೊಂಡಿದ್ವಿ, ಆ ಸಿಲ್ವರ್ ಇವತ್ತು ಅಷ್ಟು ಉತ್ತಮ ಅಲ್ಲ ಅಂತ ಹೇಳಿದ್ರೆ ನಾವು ಸ್ಟಾಪ್ ಮಾಡಿದ್ದೀವಿ ಈಗ ಅದನ್ನ. ಮೊದಲು ಅದು ಕಮರ್ಷಿಯಲ್ ಬೆಳೆ ಆಗಿ ಬೆಳೆದಿದ್ದೇವೆ, ಆದ್ರೆ ಅದು ಕಡಿಮೆ ಅಂದ್ರೆ ಕೂಡ 3,000-4,000 ರೂಪಾಯಿ ಅಂತ ಕೊಟ್ಟೆ ಕೊಡುತ್ತೆ ಅದು ಸಿಲ್ವರ್ ಮರ. 15 ವರ್ಷದ ಗಿಡ ಆದ್ರೆ ಅದನ್ನ ನಾವು ಒಂದ್ಸರಿ ಹಾಕಿದ್ದೀವಿ, 1 ವರ್ಷಕ್ಕಾದ್ರೆ ಸಾಕಲ್ಲ, ಮತ್ತೆ ಇನ್ನು ಅದಕ್ಕೇನು ಕೃಷಿ ಬೇಕಾಗಿಲ್ಲಲ್ಲ, ಏನು ಬೇಡಲ್ಲ, ತಾನಾಗಿ ಬೆಳೆಯುವಂತಹದ್ದು. ಯಾಕೆ ನಾವು ಈ ವೃಕ್ಷಗಳನ್ನ ಹಾಕಬಾರ್ದು? ಆಮೇಲೆ ಅವು ಮೋಡವನ್ನ ತಡೆಯುವ ಶಕ್ತಿ ಅವಕ್ಕಿದೆಯಲ್ಲ. ಇದೊಂದೇ ಗಿಡ ಅಂತ ಅಲ್ಲ, ಹಲಸು ಕೂಡ ನನ್ನ ಹತ್ರ ಹಾಕಿದ್ದೀನಿ, ಆಮೇಲೆ ಕಾಡಿನಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಜೊತೆಗೆ ನಮ್ಮ ತೇಗದ ಮರಗಳು, ತೇಗ ಬಂದು 400 ಮರ ಹತ್ರ ತೇಗದ ಮರ ಇದೆ. ಈಗ ಒಂದು ತೇಗದ ಮರಕ್ಕೆ 30 ವರ್ಷದ ಮರ ಆಗಿದ್ರೆ ಕಡಿಮೆ ಅಂದ್ರೆ ಕೂಡ 15-20,000 ರೂಪಾಯಿ ಮೇಲಂತೂ ಹೋಗಿ ಹೋಗುತ್ತೆ. ಮತ್ತೆ ಅದು ನಮ್ಗೆ ಗೊತ್ತಾಗದಂಗೆ ಬೆಳೆ ಬರ್ತಾವಲ್ಲ, ಯಾಕೆ ನಾವು ಭೂಮಿಯಲ್ಲಿ ಬದಗಳನ್ನ ಹಾಗೆ ಬಿಡಬೇಕು? ಎಲೆ ಅಂತ ಉದಿದ್ದು ನಮಗೆ ಗೊಬ್ಬರ ಆಗುತ್ತೆ, ಯಾವತ್ತಾರು ಮರ ಮುಟ್ಟಾಗುತ್ತೆ ಮನೆ ಕಟ್ಟುವಾಗ. ಹಾಗಾಗಿ ಮರ ಇದು ಇದ್ರೆ ಆಕಸ್ಮಿಕವಾದಂತಹ ಖರ್ಚುಗಳಿಗೆ ಅದು ಸಹಾಯ ಮಾಡೇ ಮಾಡುತ್ತೆ. ಹಾಗಾಗಿ 20 ವರ್ಷ ಸಾಕಿದ್ರೆ ಮಗ ದುಡಿಮೆ ಬರ್ತಾನ ಅಂತ ಹೇಳ್ತಾರೆ. ನಾವು ವೃಕ್ಷಗಳನ್ನು 20 ವರ್ಷ ಸಾಕಿದ್ರೆ ಹಣ ಕೊಡೋದಿಲ್ವಾ? ನಮ್ಮ ದುಡ್ಡು ಹಾಕೋದಿಲ್ವಾ? ಹಾಗಾಗಿ ನಾವು ಮನೆ ಮಕ್ಕಳನ್ನ ಯಾವ ರೀತಿಯಾಗಿ ಸಾಕ್ತೇವೋ ಹಾಗೆ ವೃಕ್ಷಗಳನ್ನ ಅದೇ ರೀತಿಯಾಗಿ ಸಾಕೋದು ಒಳ್ಳೆಯದು, ನಮ್ಮ ಕಷ್ಟಕಾಲಕ್ಕೆ ಸಹಾಯ ಆಗ್ತವೆ. 1 ಎಕರೆ ಭೂಮಿ ಇದ್ರೆ ಯಾವುದೇ ರೈತನಾಗ್ಲಿ ಕೊನೆ ಪಕ್ಷಕ್ಕೆ ಒಂದು 50-60 ಮರ ನಾವು ಹಾಕೋಕೆ ಅವಕಾಶ ಇರುತ್ತೆ. ಅಂತ ಕೆಲಸನ ಪ್ರತಿಯೊಬ್ಬರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೊಡ್ಡ ಮಟ್ಟದ ಆವರಣದಲ್ಲಿ ಮಠದ ಕಟ್ಟೆ ಅಂತ ಹೇಳಿದೆ, ಅದರ ಅಭಿವೃದ್ಧಿಯನ್ನ 90 ವರ್ಷಗಳಿಂದಲೂ ಕೂಡ ತಾವು ಮಾಡ್ಕೊಂಡು ಬಂದಿದ್ದೀರಿ, ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಾ ಅದರಿಂದ? ಸರ್, ಅದು ಏನಾಗ್ತದೆ, ಕಟ್ಟೆಗಳು ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತವೆ. ಈಗ ಯಾವುದೇ ಕಟ್ಟೆ ಆದ್ರೂ ಕೂಡ ಸರ್ಕಾರದ ವ್ಯಾಪ್ತಿ ಬರ್ತವೆ, ಆದ್ರೆ ಅದನ್ನ ಸಂರಕ್ಷಣೆ ಮಾಡಿಸುತ್ತಾ ನಾವು ಗಿಡಗಳನ್ನ ಹಾಕ್ತಿರ್ತೇವೆ. ಆಗಾಗ ಸುಮಾರು 4-5 ಅಡಿ ಅದ್ರ ಹುಣ್ಣನ್ನ ತೆಗೆಸಿ ಅದನ್ನ ಏನು ತುಂಬಾ ನಮ್ದು ಗದ್ದೆ ಶೀತ ಆಗ್ತಾ ಇತ್ತು, ಅಲ್ಲಿಗೆ ಅದನ್ನ ಹೊಡೆದ್ಬಿಟ್ಟು ಶೀತ ಹೋಗೋಂಗ್ ಮಾಡಿದೀನಿ. ಈ ಒಂದು ಕಲ್ಯಾಣಿಯನ್ನ ಒಂದು ಮಾಡಿ ಆ ಕಲ್ಯಾಣಿಯ ಮೂಲಕವಾಗಿ ಜನರಿಗೆ ಒಂದು ಆಕರ್ಷಣೀಯವಾದಂತಹ ಸ್ಥಳವನ್ನ ಮಾಡಿ, ಹಿಂಗೆ ಈಗ ತೆಪ್ಪುಗಳು ಅಂತ ಮಾಡ್ತಾರಲ್ಲ, ಕೆರೆಯಲ್ಲಿ ಆ ತರ ತೆಪ್ಪೋತ್ಸವವನ್ನು ಮಾಡುವಂತಹ ನಮ್ಮ ಮಠದ ಒಂದು ಪರಂಪರೆಯಲ್ಲಿ ಪೂಜೆ ಇತ್ಯಾದಿಗಳು ಮಾಡೋದ್ರಿಂದ ವಿಶೇಷವಾದಂತಹ ಕಾರ್ತೀಕ ಮಾಸ ಇಂತಹ ಸಂದರ್ಭದಲ್ಲಿ ಅಲ್ಲಿ ತೆಪ್ಪದ ಒಂದು ಆಚರಣೆಯನ್ನು ಮಾಡೋದ್ರ ಮೂಲಕ ಜನರಿಗೆ ಬರೀ ಒಂದೇ ರೀತಿಯಾದ ಆರ್ಥಿಕ ಒಂದೇ ಮುಖ್ಯ ಅಲ್ಲ, ಭಕ್ತಿ ಸಂಸ್ಕಾರ ಆಮೇಲೆ ಒಂದು ವಿವೇಚನೆ, ಇನ್ನೊಬ್ಬರ ಜೊತೆಗೆ ಬೆರೆಯುವಂತಹ ಒಂದು ಅವಕಾಶ, ಇದು ಸಾಮೂಹಿಕವಾಗಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಆ ಸಾಮೂಹಿಕವಾಗಿ ಜನ ಸೇರುವಂತಹ ಕಾರ್ಯಕ್ರಮಗಳನ್ನು ನಾವು ಕೊಡಲೇಬೇಕಾಗುತ್ತೆ. ಆ ದೃಷ್ಟಿಯಿಂದ ಆ ಕಟ್ಟೆಯೊಳಗೆ ಒಂದು ಕಲ್ಯಾಣಿಯನ್ನು ಮಾಡೋದ್ರ ಮೂಲಕವಾಗಿ ಮತ್ತೆ ಅಲ್ಲಿ ಇವಾಗ ನೀರು ಸಂಗ್ರಹಕ್ಕೂ ಕೂಡ ಅವಕಾಶ ಕಲ್ಪಿಸಿಕೊಂಡು ಆಮೇಲೆ ಈ ತರದ ಕಲ್ಯಾಣಿಯನ್ನು ಮಾಡಿ ಒಂದು ಪ್ರೇಕ್ಷಣೀಯ ಸ್ಥಳ ಆಗ ಹಾಗೆ, ಯಾಕಂದ್ರೆ ಇವತ್ತು ಕೆರೆಗಳನ್ನು ಮುಚ್ಚೋದು ಮುಖ್ಯ ಅಲ್ಲ, ನಗರದ ಹಿತದೃಷ್ಟಿಯಿಂದ ಮುಚ್ಚೋದು ಮುಖ್ಯ ಅಲ್ಲ. ಕೆರೆಗಳನ್ನ ನಾವು ಮುಚ್ಚಿಬಿಟ್ವಿ ಅಂತ ಹೇಳಿದ್ರೆ ಭೂಮಿಯ ಅಂತರ್ಜಲ ಮಟ್ಟ ಹಾಳಾಗಿ ಹೋಗ್ತವೆ. ಯಾವುದೇ ಕೆರೆಯನ್ನ ಸರ್ಕಾರ ಇವತ್ತು ಕಾಪಾಡೋದಕ್ಕೂ ನಿಯಮಗಳನ್ನು ತಂದಿದೆ, ಹಾಗಾಗಿ ನಾವು ಕೂಡ ಕೆರೆಯನ್ನ ಕಾಪಾಡೋದೇ ನಮ್ಮ ಮೂಲವಾದಂತಹ ಉದ್ದೇಶ ಇರುತ್ತೆ. ಅದರಿಂದ ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಹಳ ಸುದೀರ್ಘವಾಗಿ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ತಾವು ಮಾಡ್ತಾ ಇರೋ ಅಂತ ಕಾಯಕವನ್ನ ನಮ್ಮ ಕೇಳಗರೊಂದಿಗೆ ಹಂಚಿಕೊಂಡ್ರಿ. ನಮ್ಮ ಹಾಸನ ಜಿಲ್ಲೆಯ ರೈತರಿಗೆ ತಾವು ವಿಶೇಷವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ ಸ್ವಾಮೀಜಿ ಅಂತಿಮವಾಗಿ? ಹಾಸನ ಜಿಲ್ಲಾ ರೈತರು ಮುಖ್ಯವಾಗಿ ನಾನು ಹೇಳೋದೇನಂದ್ರೆ, ಹಳ್ಳಿಕಾರ ದಿನಗಳನ್ನ ನೀವು ಸಾಕಿ, ಹಾಸನ ಜಾತ್ರೆ ತುಂಬಾ ಫೇಮಸ್, ಹಾಗಾಗಿ ಉತ್ತರ ಕರ್ನಾಟಕದಿಂದ ಅಲ್ಲಿ ಹೋಗಿ ವ್ಯವಸಾಯ ಮಾಡುವಂತ ದಾನಗಳೆಲ್ಲವೂ ಕೂಡ ನಮ್ಮ ಹಾಸನ ಜಿಲ್ಲೆ ರಾಮನಾಥಪುರ, ಹಾಸನ, ಚಂದ್ರಾಪಟ್ಟಣ ಈ ಕಡೆಯಿಂದ ಹೋಗುವಂತಹ ದನಗಳೇ ಅಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತೇವೆ. ಹಾಗಾಗಿ ಆ ಒಂದು ತಳಿಯನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಇಡೀ ಕರ್ನಾಟಕ ತುಂಬಾ ನಮ್ಮ ಹಾಸನ ಜಿಲ್ಲೆ ಎತ್ತುಗಳು ಇರೋ ಹಾಗೆ ಒಂದು ಕೆಲಸ ಮಾಡಿ, ಆಮೇಲೆ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಹೈನುಗಾರಿಕೆಯಲ್ಲಿ ವಿಶೇಷವಾದಂತಹ ಒಂದು ಒತ್ತನ್ನು ಕೊಡಿ. ನೀವು ಆರ್ಥಿಕವಾಗಿ ದುರ್ಬಲರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಜೊತೆಗೆ ನಾವು ಸಾವಯವ ಕೃಷಿಯ ಕಡೆಗೆ ಹೆಚ್ಚು ಒತ್ತನ್ನು ಕೊಡಿ, ಭೂಮಿಯನ್ನ ನಾವು ಹಾಳು ಮಾಡ್ಕೊಳ್ಳೋದೇ ಇರೋಣ. ಯಾಕೆ ನಮ್ಮಲ್ಲಿ ಅರೆಮಲ್ನಾಡು ಪದ್ಧತಿ ಇದೆ, ಯಾವುದು ನಮ್ಮ ಹಾಸನ ಜಿಲ್ಲೆ ಅರೆಮಲ್ನಾಡು, ಹಾಗಾಗಿ ಅರೆಮಲ್ನಾಡು ಸ್ವಲ್ಪ ಮಳೆ ಬಂದ್ರೆ ಕೂಡ ನಾವು ಸಮೃದ್ಧವಾದಂತಹ ಬೆಳೆ ಬೆಳೆಯುವಂತಹ ಯೋಜನೆಗಳನ್ನ ಹಾಕೊಳ್ಳಿ. ಆಮೇಲೆ ಸಾವಯವ ಕೃಷಿ ಪದ್ಧತಿಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಳ್ಳಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಆಹಾರ ಪದ್ಧತಿ ಯಾವುದಂದ್ರೆ ಆಲೂಗೆಡ್ಡೆ ಮತ್ತು ಇನ್ನೊಂದು ರಾಗಿ, ಇದಕ್ಕೆ ಹೆಚ್ಚು ನಮ್ಮಲ್ಲಿ ಇದು ವಿಶೇಷವಾಗಿ ಇದೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಏನು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಆ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಭೂಮಿಯನ್ನ ಫಲವತ್ತತೆ ಇಟ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಕೃಷಿ ಅಧಿಕಾರಿಗಳಿಂದ ಆಗಾಗ ಭೂಮಿಯನ್ನ ಪರೀಕ್ಷೆಯನ್ನ ಮಾಡಿಸಿ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಡುವುದರ ಮೂಲಕವಾಗಿ ನಿಮ್ಮ ಭೂಮಿಯನ್ನು ಫಲವತ್ತತೆಯನ್ನಾಗಿ ಇಟ್ಟುಕೊಳ್ಳುವಂತಹ ಸಹಕಾರವನ್ನ ಮಾಡಿ. ಭತ್ತದ ಕಣಜ, ರಾಗಿ ಕಣಜ, ಆಲೂಗಡ್ಡೆ ಕಣಜ, ಮತ್ತೆ ಕಬ್ಬನ್ನು ಬೆಳೀತಾ ಇದ್ದಾರೆ, ಕಬ್ಬಿನ ಕಣಜ, ಎಲ್ಲದಕ್ಕೂ ವಿಶೇಷವಾದಂತಹ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನ ನೀವು ರೈತರು ಮಾಡಿ ಎನ್ನುವಂತಹ ಮಾತನ್ನ, ನಮ್ಮ ಹಾಸನ ಜಿಲ್ಲಾ ರೈತರು ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ ದೆಹಲಿಯಲ್ಲೂ ಕೂಡ ಗರ್ಜನೆ ಹಾಕಂಗಿರ್ಬೇಕು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಅನುಭವಗಳು ಇನ್ನೂ ಹೆಚ್ಚು ಬೇಕು ಅಂತ ಹೇಳಿದ್ರೆ, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕವನ್ನ ಮಾಡತಕ್ಕಂಥದ್ದು ಹೇಗೆ? ನಂದು ದೂರವಾಣಿ ಸಂಪರ್ಕ ಇದೆ, ಆ ಎರಡು ನಂಬರ್ ಅನ್ನ ಇಲ್ಲಿ ತಿಳಿಸಿದ್ದೇನೆ. 9741010